ಇದು ಆಕಾಶವಾಣಿ ಹಾಸನ ಕೇಂದ್ರ. ಕಿಸಾನ್ ವಾಣಿ ಕಾರ್ಯಕ್ರಮದ ಪ್ರಾಯೋಜಕರು ಭಾರತ ಸರ್ಕಾರದ ಕೃಷಿ ಹಾಗೂ ರೈತ ಕಲ್ಯಾಣದ ಮಂತ್ರಾಲಯ. ನಮ್ಮ ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇವತ್ತಿನ ಕಿಸಾನ್ ವಾಣಿಯಲ್ಲಿ 2023-24 ಸಾಲಿಗೆ ಪಶುಸಂಗೋಪನಾ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪ್ರಕ್ರಿಯೆ ಕುರಿತು ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಬನ್ನಿ ಈಗ ಕೇಳೋಣ ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾಕ್ಟರ್ ಗುರುಪ್ರಸಾದ್ ಅವರೊಂದಿಗೆ. ಪ್ರೀತಿಯ ಕೇಳುಗರೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ. ಇವತ್ತಿನ ಕಾರ್ಯಕ್ರಮದಲ್ಲಿ ಪಶುಸಂಗೋಪನಾ ಡಿಪ್ಲೊಮೊ ಈ ಕುರಿತು ನಾವು ಮಾತನಾಡ್ತಾ ಇದ್ದೇವೆ. ಹೇಗೆ ನಾವು ಬೇರೆ ಬೇರೆ ತರಹದ ಕೋರ್ಸ್ಗಳನ್ನ ಮಾಡ್ತೇವೋ ಹಾಗೆ ಪಶುಸಂಗೋಪನೆಗೆ ಸಂಬಂಧಪಟ್ಟ ಹಾಗೆಯೂ ಕೂಡ ಒಂದು ಡಿಪ್ಲೊಮೊ ಕೋರ್ಸ್ ಇದೆ. ಈ ಕೋರ್ಸ್ ಎಲ್ಲಿ ದೊರಕುತ್ತೆ, ಇದನ್ನ ಮಾಡೋದ್ರಿಂದ ಏನೆಲ್ಲ ಅನುಕೂಲ ಆಗುತ್ತೆ, ಎಷ್ಟು ದಿವಸಗಳ ಕಾಲ ಮಾಡಬೇಕಾಗುತ್ತೆ, ಮತ್ತೆ ಈ ಒಂದು ಕೋರ್ಸ್ ಅನ್ನ ಮಾಡಿದಂಥವ್ರಿಗೆ ಎಲ್ಲೆಲ್ಲಿ ಉದ್ಯೋಗದ ಅವಕಾಶಗಳಿದ್ದಾವೆ ಅನ್ನುವಂತಹ ವಿಚಾರಗಳನ್ನ ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರಸ್ತಾಪವನ್ನು ಮಾಡ್ತೇವೆ. ಹೆಚ್ಚಿನ ಮಾಹಿತಿಯನ್ನ ಮಾಡಿಕೊಡ್ಲಿಕ್ಕಾಗಿ ಇವತ್ತು ನಮ್ಮೊಂದಿಗೆ ಇದ್ದಾರೆ ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾಕ್ಟರ್ ಆರ್ ಗುರುಪ್ರಸಾದ್ ಅವರು. ಗುರುಪ್ರಸಾದ್ ಅವರಿಗೆ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಸರ್, ಈ ಪಶುಸಂಗೋಪನಾ ಡಿಪ್ಲೊಮೊ ಕೋರ್ಸ್ ಅಂತ ಹೇಳಿ ಒಂದಿದೆ, ಹಾಗಂದ್ರೆ ಏನು, ಈ ಕೋರ್ಸ್ಗೆ ಸೇರುವಂತದ್ದು ಹೇಗೆ ಅಂತ ಹೇಳಿ. ನಮ್ಮ ಪಶುಸಂಗೋಪನೆ ಡಿಪ್ಲೊಮೊ ಕೋರ್ಸ್ ಅನ್ನು ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್ ಅಡಿಯಲ್ಲಿ ಈ ಕೋರ್ಸ್ ಅನ್ನು ನಾವು ನೀಡ್ತಾ ಇದ್ದೇವೆ. ಈ ಪಶುಸಂಗೋಪನಾ ಡಿಪ್ಲೊಮಾ 2 ವರ್ಷಗಳ ಡಿಪ್ಲೊಮಾ ಕೋರ್ಸ್ ಆಗಿದ್ದು ಕನ್ನಡ ಮಾಧ್ಯಮದಲ್ಲಿ ಬೋಧನೆ ಮಾಡತಕ್ಕಂಥ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿ ನೀಡ್ತಾ ಇರತಕ್ಕಂಥ ಈ ಒಂದು ಡಿಪ್ಲೊಮಾ ಕೋರ್ಸ್ ಆಗಿದೆ. ಈ ಪಶುಸಂಗೋಪನೆ ಅಂತ ಅಂದ್ರೆ ಏನ್ ಸರ್? ನಾವು ಸಾಮಾನ್ಯವಾಗಿ ಕೇಳಿರ್ತೀವಿ ಪಶುಗಳು ಅಂತ ಹೇಳಿ ಕೇಳಿರ್ತೀವಿ, ಈ ಪಶುಸಂಗೋಪನೆ ಅಂತ ಅಂದ್ರೆ ಏನು, ಏನನ್ನ ಕಲಿಸಲಾಗ? ಒಳ್ಳೆ ಕ್ವಶನ್ ಕೇಳಿದ್ರಿ ಸರ್. ಯಾಕೆಂತ ಹೇಳಿದ್ರೆ ಇತ್ತೀಚಿನ ದಿನಗಳಲ್ಲಿ ಈಗ ಇದು ಡಿಪ್ಲೊಮಾ ಪ್ರಾರಂಭವಾಗಿ 12 ವರ್ಷಗಳಾಗ್ತಾ ಬಂತು, ಈಗ ಇದಕ್ಕೆ ಬೇಡಿಕೆ ಇದೆ. ಅದೇ ರೀತಿಯಲ್ಲಿ ನಮ್ಮ ಜನರಿಗೆ ಒಂದು ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ಇದು ಡಾಕ್ಟರ್ ಓದ್ಲಿಕ್ಕೆ ಮಾಡತಕ್ಕಂಥ ಕೋರ್ಸ್ ಅನ್ನೋದು ಒಂದು ತಪ್ಪು ಕಲ್ಪನೆ ಇದೆ. ಇದಲ್ಲ ಪಶುಸಂಗೋಪನೆ ಅಂತ ಏನು ಅಂತ ನೀವು ಕೇಳಿದ್ರಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಇದು ಪಶುಸಂಗೋಪನಾ ಡಿಪ್ಲೊಮೊ. ಪಶುಸಂಗೋಪನೆ, ಜಾನುವಾರು ಸಾಕಾಣಿಕೆ, ಅವುಗಳ ನಿರ್ವಹಣೆ, ಅವುಗಳನ್ನು ಯಾವ ರೀತಿ ಉತ್ಪಾದನೆ ಮಾಡಬೇಕು, ಅವುಗಳಿಂದ ಲಾಭದಾಯಕ ಹೈನುಗಾರಿಕೆ ಇರ್ಬೋದು, ಕೋಳಿ ಸಾಕಾಣಿಕೆ ಇರ್ಬೋದು, ವರಾಹ ಅಭಿವೃದ್ಧಿ ಇರ್ಬೋದು, ಮತ್ತೆ ಇತರೆ ಜಾನುವಾರು ಸಂಬಂಧಿ ವೃತ್ತಿಗಳನ್ನ ಲಾಭದಾಯಕವಾಗಿ ಹೇಗೆ ಮಾಡಬೇಕು, ಹೇಗೆ ನಿರ್ವಹಣೆ ಮಾಡಬೇಕು, ಹೇಗೆ ಉತ್ಪಾದನೆ ಮಾಡಬೇಕು ಅನ್ನೋದನ್ನ ಕಲಿಸುವಂತದ್ದೇ ಪಶುಸಂಗೋಪನೆ. ನಾವು ಕಲಿಸ್ತಕ್ಕಂತ ಈ ಕೋರ್ಸ್ ಪಶುಸಂಗೋಪನಾ ಡಿಪ್ಲೊಮಾ. ಆದರೆ ಸಾಕಷ್ಟು ಜನರಲ್ಲಿ ತಪ್ಪು ಕಲ್ಪನೆ ಏನಿದೆ ಅಂತ ಹೇಳಿದ್ರೆ, ಎಲ್ಲರೂ ಇದು ವೆಟರ್ನರಿ ಕೋರ್ಸ್, ವೆಟರ್ನರಿ ಡಿಪ್ಲೊಮಾ, ವೆಟರ್ನರಿ ಡಿಪ್ಲೊಮಾ ಅಂತ ಹೇಳ್ತಾರೆ. ಇದು ವೆಟರ್ನರಿ ಡಿಪ್ಲೊಮಾ ಅಲ್ಲ, ಪಶುಸಂಗೋಪನಾ ಡಿಪ್ಲೊಮಾ, ಡಿಪ್ಲೊಮಾ ಇನ್ ಅನಿಮಲ್ ಹಸ್ಬೆಂಡ್ರಿ. ಸೊ ಹಾಗಾಗಿ ಇದರಲ್ಲಿ ನಾವು ಅದು ನಮ್ಮ ರೈತಾಪಿ ವರ್ಗದಲ್ಲಿ ಅಥವಾ ಯಾರು ಪೋಷಕರು ಆಸಕ್ತರಿದ್ದಾರೆ ಅವರಲ್ಲಿ ಒಂದು ತಪ್ಪು ಕಲ್ಪನೆ ಇದೆ ಅಂತ ಹೇಳಿದ್ರೆ, ಇದು ವೆಟರ್ನರಿ ಕೋರ್ಸ್, ಡಾಕ್ಟರ್ ಓದ್ಲಿಕ್ಕೆ ಇರುವಂತ ಕೋರ್ಸ್ ಅಂತ ಅನ್ಕೊಂಡಿದ್ದಾರೆ. ಅದಲ್ಲ ಇದು. ಇದು ಇಲ್ಲಿ ಪಶುಗಳನ್ನ ಹೇಗೆ ನಾವು ಸಾಕಾಣಿಕೆಯನ್ನ ಮಾಡಬೇಕು, ಮತ್ತೆ ಅದರಿಂದ ಹೇಗೆ ನಾವು ಒಳ್ಳೆಯ ಇಳುವರಿಯನ್ನ ಪಡೆಯುವಂತ ಹೈನು ಉತ್ಪನ್ನಗಳು ಅಂತ ಹೇಳಿ ಏನಿರುತ್ತೋ ಅವುಗಳನ್ನ ಹಾಲಾಗಬಹುದು, ಮೊಸರಾಗಬಹುದು, ಮಾಂಸ ಆಗಬಹುದು, ಇವುಗಳ ಉತ್ಪಾದನೆಯನ್ನ ಚೆನ್ನಾಗಿ ಮಾಡುವಂತದ್ದು ಹೇಗೆ ಇಲ್ಲಿ ಕಲ್ಸಿಕೊಡ್ತಾರೆ. ಇವತ್ತು ಈ ಒಂದು ಹೈನುಗಾರಿಕೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ದೇಶ ಇಡೀ ವಿಶ್ವದಲ್ಲಿಯೇ ಒಂದು ಹೆಸರನ್ನ ಮಾಡಿರುವಂತಹ ದೇಶ. ಮಾಂಸ ಆಗಬಹುದು, ಮೀನಾಗಬಹುದು, ಹಾಲಾಗಬಹುದು, ಈ ಎಲ್ಲದರ ಉತ್ಪಾದನೆಯಲ್ಲೂ ಕೂಡ ಮುಂಚೂಣಿಯಲ್ಲಿ ಇರತಕ್ಕಂತಹ ದೇಶ. ಒಳ್ಳೆಯ ಒಂದು ವ್ಯವಹಾರವನ್ನ ಮಾಡತಕ್ಕಂತಹ ಅವಕಾಶಗಳು ಕೂಡ ಇದ್ದಾವೆ. ಹಾಗಾಗಿ ಈ ಎಲ್ಲಾ ತರಹದ ವ್ಯವಹಾರದ ಕೌಶಲ್ಯ ಇರಬಹುದು, ಸಾಕಾಣಿಕೆಯ ಕೌಶಲ್ಯ ಇರಬಹುದು, ಮತ್ತೆ ಒಳ್ಳೆಯ ಇಳುವರಿಯನ್ನ ಪಡೆಯುವಂತಹ ಕೌಶಲ್ಯ ಇರಬಹುದು, ಇದನ್ನ ಇಲ್ಲಿ ಕಲಿಸಿಕೊಡಲಾಗುತ್ತೆ. ಯಾರೆಲ್ಲ ಸೇರ್ಬೋದು ಈ ಕೋರ್ಸ್ಗೆ? ಸರ್, ನಾನು ಈಗಾಗಲೇ ಹೇಳಿದಾಗೆ ಇದು ಕರ್ನಾಟಕ ರಾಜ್ಯದಲ್ಲಿ ವಾಸಿಸತಕ್ಕಂಥ 10ನೇ ತರಗತಿ ಅಥವಾ ತತ್ಸಮಾನ ಪರೀಕ್ಷೆಯನ್ನು ಪಾಸಾಗಿರುವಂಥ SSLC ಪಾಸಾದಂಥ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗಾಗಿರ್ತಕ್ಕಂಥ ಕೋರ್ಸ್. ಇದು 1ರಿಂದ 10ನೇ ತರಗತಿವರೆಗೆ ಅವರು ಗ್ರಾಮೀಣ ಭಾಗದಲ್ಲಿ ಕಡ್ಡಾಯವಾಗಿ ಓದಿರಬೇಕು ಮತ್ತು ಮಿನಿಮಮ್ 45ರಷ್ಟು ಅಂಕಗಳನ್ನು ಅವರು SSLCಯಲ್ಲಿ ಪಡೆದಿರಬೇಕು. ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರು ಕನಿಷ್ಠ 40%-ರಷ್ಟು ಅಂಕಗಳನ್ನು ಗಳಿಸಿ ಉತ್ತೀರ್ಣರಾಗಿದ್ದಂತಹ ಸಂದರ್ಭದಲ್ಲಿ ಅವರು ಈ ಒಂದು ಪ್ರವೇಶಕ್ಕೆ ಅರ್ಹರಿರ್ತಾರೆ ಸರ್. ಗ್ರಾಮೀಣ ವಿದ್ಯಾರ್ಥಿಗಳಿಗೆ ಮಾತ್ರ ಗ್ರಾಮೀಣ ವಿದ್ಯಾರ್ಥಿಗಳು, ಪಟ್ಟಣದ ಪ್ರದೇಶ ವಿದ್ಯಾರ್ಥಿಗಳು, ಅವರು ಓದಿರ್ತಕ್ಕಂಥ ಶಾಲೆ ಗ್ರಾಮೀಣ ಭಾಗದಲ್ಲಿ ಇತ್ತು ಅಂತ ಹೇಳಿದ್ರೆ ಅವರು ಗ್ರಾಮೀಣ ಭಾಗಕ್ಕೆ ಸೇರಿದವರಾಗಿದ್ದಂತಹ ಸಂದರ್ಭದಲ್ಲಿ ಅವ್ರಿಗೆ ಅವಕಾಶ ಉಂಟು. 1ರಿಂದ 10ನೇ ತರಗತಿ ಕಡ್ಡಾಯವಾಗಿ ಗ್ರಾಮೀಣ ಭಾಗದಲ್ಲಿ ಓದಿರಬೇಕು ಅನ್ನೋದು. ಅಲ್ಲಿ ಈ ಪ್ರಶ್ನೆಯನ್ನು ಯಾಕೆ ಕೇಳ್ತೇನೆ ಅಂತ ಅಂದ್ರೆ, ಇವತ್ತು ಹೈನುಗಾರಿಕೆ ಅನ್ನುವಂಥದ್ದು ಕೇವಲ ಗ್ರಾಮೀಣ ಭಾಗಕ್ಕಷ್ಟೇ ಸೀಮಿತ ಆಗಿಲ್ಲ, ಪಟ್ಟಣಗಳಲ್ಲೂ ಕೂಡ ಈ ಒಂದು ಹೈನುಗಾರಿಕೆ ಮಾಡ್ತಕ್ಕಂಥವ್ರ ಸಂಖ್ಯೆ ಹೆಚ್ಚಾಗಿಯೇ ಇದೆ. ಆ ಕಾರಣಕ್ಕಾಗಿ ಇದನ್ನ ಕೇಳಿದೆ. ಏನಾದರೂ ಈಗ ಗ್ರಾಮೀಣ ವಿದ್ಯಾರ್ಥಿಗಳು ಕಡಿಮೆ ಇದ್ದಾರೆ ಅಂತ ಹೇಳಿದ್ರೆ ಪಟ್ಟಣ ಪ್ರದೇಶದ ವಿದ್ಯಾರ್ಥಿಗಳಿಗೆ ದೊರಕತಕ್ಕಂಥ ಸಾಧ್ಯತೆ ಇರುತ್ತೆ? ಇಲ್ಲ ಸರ್, ಇದು ನಮ್ಮ ಪ್ರವೇಶಕ್ಕೆ ಇರತಕ್ಕಂಥ ಅರ್ಹತೆನೆ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು. ನಮ್ಮ ವಿಶ್ವವಿದ್ಯಾಲಯದ ಧ್ಯೇಯವು ಕೂಡ ಅದೇ ಇರೋದ್ರಿಂದ ಗ್ರಾಮೀಣಾಭಿವೃದ್ಧಿ ಧ್ಯೇಯ ರೈತ ಬಂಧು ಅನ್ನುವುದು ನಮ್ಮ ಘೋಷವಾಕ್ಯ. ಈ ಘೋಷವಾಕ್ಯಕ್ಕೆ ಅನುಗುಣವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಈ ಒಂದು ಕೋರ್ಸ್ ಅನ್ನು ನಾವು ರೂಪಿಸಿರುವಂತದ್ದು. ಹಾಗಾಗಿ ಇದು ಕಡ್ಡಾಯವಾಗಿ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಮಾತ್ರ ಇರತಕ್ಕಂಥದ್ದು. ಎಷ್ಟು ವರ್ಷಗಳ ಕಾಲ ಅವರು ಈ ಒಂದು ಕೋರ್ಸ್ ಅನ್ನು ಮಾಡಬೇಕಾಗುತ್ತೆ? ಇದು 2 ವರ್ಷಗಳ ಅಂದರೆ 4 ಸೆಮಿಸ್ಟರ್ಗಳ ಒಂದು ಕೋರ್ಸ್ ಆಗಿದ್ದು, ಈ 4 ಸೆಮಿಸ್ಟರ್ಗಳಲ್ಲಿ ಪ್ರಥಮ ವರ್ಷದ 2 ಸೆಮಿಸ್ಟರ್ಗಳಲ್ಲಿ ಅವರಿಗೆ ಪಾಠ ಪ್ರವಚನವನ್ನು ನಾವು ಮಾಡ್ತೇವೆ. ಪಶುಸಂಗೋಪನೆಗೆ ಸಂಬಂಧಿಸಿದ ಎಲ್ಲ ಚಟುವಟಿಕೆಗಳು ಕುರಿತಾದಂತಹ ವೈಜ್ಞಾನಿಕ ವಿಧಾನಗಳನ್ನು ಅವರಿಗೆ ಮೂಲಭೂತ ಅಂಶಗಳನ್ನು ನಾವು ಕಲಿಸ್ಕೊಡ್ತೇವೆ ಪ್ರಥಮ ವರ್ಷದಲ್ಲಿ. ದ್ವಿತೀಯ ವರ್ಷದಲ್ಲಿ ತಾವು ಕಲಿತ ವಿದ್ಯೆಯನ್ನು ಅವರು ಪ್ರಾಯೋಗಿಕವಾಗಿ ಅಂದರೆ ಕಾರ್ಯಾನುಭವ ಅಂತ ಹೇಳ್ತೇವೆ ನಾವು, ಅವರನ್ನ ಸರ್ಕಾರದ ಪಶುವೈದ್ಯ ಸಂಸ್ಥೆಗಳು ಮತ್ತೆ ನಮ್ಮ ವಿಶ್ವವಿದ್ಯಾಲಯದ ಫಾರಂಗಳಲ್ಲಿ ಅವರನ್ನ ನಿಯೋಜನೆ ಮಾಡಿ ಅಲ್ಲಿ ಅವರು ಕಲಿತಿರ್ತಕ್ಕಂಥ ವಿದ್ಯೆಯನ್ನು ಪ್ರಾಯೋಗಿಕವಾಗಿ ಅನುಭವಕ್ಕೆ ತಗೊಳ್ಬೇಕು, ಕಾರ್ಯಾನುಭವ ಅಂತ ಹೇಳ್ತೇವೆ ನಾವು. ಆ 2 ಸೆಮಿಸ್ಟರ್ಗಳ ದ್ವಿತೀಯ ವರ್ಷದ 2 ಸೆಮಿಸ್ಟರ್ಗಳಲ್ಲಿ ಕಾರ್ಯಾನುಭವವನ್ನು ಪಡೆದುಕೊಳ್ಳೋದ್ರ ಮೂಲಕ ಅವರು ತಮ್ಮ ಡಿಪ್ಲೊಮಾ ಕೋರ್ಸ್ ಅನ್ನು ಮುಗಿಸಬಹುದು. ಹಾಗಾಗಿ ಒಟ್ಟು 4 ಸೆಮಿಸ್ಟರ್ಗಳ ಈ ಒಂದು ಕೋರ್ಸ್ ಆಗಿರುತ್ತೆ ಸರ್. ಈ 2 ವರ್ಷಗಳ ಅವಧಿಯಲ್ಲಿ ಅವ್ರಿಗೆ ಏನೆಲ್ಲ ಹೇಳ್ಕೊಡ್ತೀರಾ, ಇದರ ಸಿಲೆಬಸ್ ಹೇಗಿರುತ್ತೆ, ಅದರ ಬಗ್ಗೆ ಒಂದಷ್ಟು ವಿವರವಾಗಿ ತಿಳಿಸಿ. ಹೌದು, ನಾನು ಈಗಾಗಲೇ ಹೇಳಿದಂಗೆ ಪ್ರಥಮ ವರ್ಷದಲ್ಲಿ ಅವರಿಗೆ ಪಾಠ ಪ್ರವಚನಗಳಿರ್ತದೆ. ಇದರಲ್ಲಿ ಜಾನುವಾರುಗಳ ನಿರ್ವಹಣೆ, ಹೈನುಗಾರಿಕೆ, ಕೋಳಿ ಮತ್ತು ಕುಕ್ಕುಟಗಳ ಸಾಕಾಣಿಕೆ, ಮೊಲ ಮತ್ತು ಇತರೆ ಮಾಂಸ ಪ್ರಾಣಿಗಳ ಉತ್ಪಾದನೆ, ಇವುಗಳ ಕುರಿತಾಗಿ ಅವರಿಗೆ ನಾವು ಪಾಠವನ್ನು ಮಾಡ್ತೇವೆ. ಜೊತೆಗೆ ಪಶುಸಂಗೋಪನೆಗೆ ಸಂಬಂಧಿಸಿದಂತೆ ಇತರೆ ವಿಸ್ತರಣೆ ಚಟುವಟಿಕೆಗಳಿರಬಹುದು ಮತ್ತು ರೋಗ ಪತ್ತೆ ಇರಬಹುದು ಮತ್ತೆ ಸಾಮಾನ್ಯ ಕಾಯಿಲೆಗಳ ಒಂದು ಪರಿಚಯವನ್ನು ಮಾಡಿಕೊಡ್ತೇವೆ ಮತ್ತೆ ಸಣ್ಣ ಪುಟ್ಟ ಕಾಯಿಲೆಗಳ ಸಂದರ್ಭಗಳಲ್ಲಿ ಪ್ರಥಮ ಚಿಕಿತ್ಸೆಯನ್ನು ಯಾವ ರೀತಿ ಕೈಗೊಳ್ಳಬೇಕು ಅನ್ನೋದ್ರ ಕುರಿತಾಗಿ ಅವರಿಗೆ ಹೇಳ್ಕೊಡ್ತೇವೆ ಪ್ರಥಮ ವರ್ಷದಲ್ಲಿ. ದ್ವಿತೀಯ ವರ್ಷದಲ್ಲಿ ಅವರು ನಮ್ಮ ನುರಿತ ವೈದ್ಯರು ಮತ್ತು ನಮ್ಮ ತಜ್ಞ ಪ್ರಾಧ್ಯಾಪಕರಿರ್ತಾರೆ, ಅವರ ಕೆಳಗಡೆ ಕಾರ್ಯಾನುಭವವನ್ನು ಪಡೆದುಕೊಳ್ತಾರೆ. ಎಲ್ಲೆಲ್ಲಿ ಈ ಕೋರ್ಸ್ ಅನ್ನ ನಮ್ಮ ರಾಜ್ಯದಲ್ಲಿ ಮಾಡಬಹುದು? ಇದು ನಮ್ಮ ರಾಜ್ಯದಲ್ಲಿ 2 ಕಾಲೇಜುಗಳಲ್ಲಿ ಈ ಒಂದು ಕೋರ್ಸ್ ಪ್ರಸ್ತುತ ಲಭ್ಯ ಇದೆ. ತಿಪ್ಟೂರಿನಲ್ಲಿರತಕ್ಕಂಥ ಜಾನುವಾರು ಸಂಶೋಧನೆ ಮತ್ತು ಮಾಹಿತಿ ಕೇಂದ್ರ ಕೊನೆಹಳ್ಳಿ, ಇಲ್ಲಿ ನಮ್ಮ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಇದೆ ಮತ್ತೆ ಹಾವೇರಿ ಜಿಲ್ಲೆಯ ಶಿಗ್ಗಾಂವ್ನಲ್ಲಿ ನಮ್ಮ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಕಾರ್ಯನಿರ್ವಹಿಸ್ತಾ ಇದೆ ಸರ್. ನಮ್ಮ ರಾಜ್ಯದಲ್ಲಿ 2 ಕಡೆ ಅವಕಾಶ ಇದೆ, ಪ್ರಸ್ತುತ 2 ಕಾಲೇಜುಗಳಲ್ಲಿ ಅವಕಾಶ ಇದೆ ಸರ್. ಎಷ್ಟು ವಿದ್ಯಾರ್ಥಿಗಳನ್ನ ಅಥವಾ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡಿಕೊಳ್ಳಲಾಗುತ್ತೆ? ಪ್ರತಿ ಬ್ಯಾಚ್ಗೆ 50 ವಿದ್ಯಾರ್ಥಿಗಳು ಸರ್, ಪ್ರತಿ ಬ್ಯಾಚ್ಗೆ 50 ವಿದ್ಯಾರ್ಥಿಗಳನ್ನ ನಾವು ಆಯ್ಕೆ ಮಾಡ್ಕೋತೇವೆ. ಹಾಗಾಗಿ ಒಂದು ಕಾಲೇಜಿನಲ್ಲಿ ಪ್ರಥಮ ವರ್ಷದ 50 ವಿದ್ಯಾರ್ಥಿಗಳು ಮತ್ತು ದ್ವಿತೀಯ ವರ್ಷದ 50 ವಿದ್ಯಾರ್ಥಿಗಳು ನಮಗೆ ಇರ್ತಾರೆ. ಇಲ್ಲಿ ಏನಾದರೂ ಮೀಸಲಾತಿಯನ್ನು ಕೊಡಲಾಗುತ್ತಾ ಹೇಗೆ? ಹೌದು, ಪ್ರವೇಶಕ್ಕೆ ಅವರ ಸೆಲೆಕ್ಷನ್ ಅಥವಾ ಆಯ್ಕೆ ಹೇಗಿರುತ್ತೆ ಅಂತ ಹೇಳಿದ್ರೆ, ಕರ್ನಾಟಕ ಸರ್ಕಾರದ ರೂಪಿತ ನಿಯಮಾವಳಿಗಳನುಸಾರ ಮೀಸಲಾತಿಯನ್ನು ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಇತರೆ ಹಿಂದುಳಿದ ವರ್ಗಗಳು ಎಲ್ಲವಕ್ಕೂ ಕೂಡ ಕರ್ನಾಟಕ ಸರ್ಕಾರದ ನಿಯಮಾವಳಿಗಳನ್ವಯ ಮೀಸಲಾತಿ ಇರುತ್ತೆ. ಮತ್ತು ವಿಶೇಷವಾಗಿ 371J ನಮಗೆ ಕಲ್ಯಾಣ ಕರ್ನಾಟಕದ ಮೀಸಲಾತಿ ಕೂಡ ಇದರಲ್ಲಿ ಲಭ್ಯವಿದೆ. ಜೊತೆಗೆ 50%-ರಷ್ಟು ಸೀಟುಗಳು ಕೃಷಿ ಹಿನ್ನೆಲೆಯಿಂದ ಬಂದಂತ ವಿದ್ಯಾರ್ಥಿಗಳು, ಕೃಷಿಕರ ಮಕ್ಕಳಿಗೆ ಮೀಸಲಾಗಿರುತ್ತವೆ. ಇದಕ್ಕೆ ಸಂಬಂಧಿಸಿದಂತ ಎಲ್ಲ ದಾಖಲೆಗಳನ್ನ ಅವರು ಅರ್ಜಿ ಸಲ್ಲಿಸುವ ಹಂತದಲ್ಲಿ ಸಬ್ಮಿಟ್ ಮಾಡಿದ್ರೆ ಅದರ ಪ್ರಕಾರವಾಗಿ ಅವರ ಮೀಸಲಾತಿಯನ್ನು ಪರಿಗಣಿಸಲಾಗ್ತದೆ. ಈಗ ಯಾವುದೇ ಒಂದು ಕೋರ್ಸ್ಗೆ ಪ್ರವೇಶಾತಿಯನ್ನು ಪಡಿಬೇಕು ಅಂತ ಹೇಳಿದ್ರೆ ಆಯಾಯ ವಿಶ್ವವಿದ್ಯಾನಿಲಯ ಅಥವಾ ಏನು ಈ ಶೈಕ್ಷಣಿಕ ಸಂಸ್ಥೆಗಳಿರುತ್ತೋ ಅಥವಾ ಸರ್ಕಾರದ ಮಟ್ಟದಲ್ಲಿ ಅಧಿಸೂಚನೆ ಅಂತ ಹೇಳಿ ಹೊರಡಿಸಲಾಗುತ್ತೆ. ಪ್ರತಿ ವರ್ಷವೂ ಕೂಡ ಅಧಿಸೂಚನೆಯನ್ನು ಹೊರಡಿಸಿದ ನಂತರ ಈ ಪ್ರವೇಶ ಪ್ರಕ್ರಿಯೆ ಹೇಗಿರುತ್ತೆ, ಅರ್ಜಿಯನ್ನು ಯಾವಾಗ ಸಲ್ಲಿಸಬೇಕು, ಯಾವಾಗ ಕಡೆ ದಿವಸ, ಈ ತರದ್ದೆಲ್ಲ ಒಂದು ವಿವರವನ್ನ ಒಂದು ಅಧಿಸೂಚನೆಯಲ್ಲಿ ನೀಡಲಾಗುತ್ತೆ. ಈ ಒಂದು ಪಶುಸಂಗೋಪನಾ ಡಿಪ್ಲೊಮಾಗೆ ಸಂಬಂಧಪಟ್ಟ ಹಾಗೆ 2023-24ನೇ ಸಾಲಿಗೆ ಅಧಿಸೂಚನೆ ಹೊರಗಡೆ ಬಿದ್ದಿದೆಯಾ? ಹೌದು ಹೌದು ಸರ್, ದಿನಾಂಕ 16/6/2023 ನಮ್ಮ ವಿಶ್ವವಿದ್ಯಾಲಯದಲ್ಲಿ ಅಧಿಸೂಚನೆ ಬಂದಿದೆ. ಅಧಿಸೂಚನೆ ಅನ್ವಯ ದಿನಾಂಕ 21/6/2023 ಅರ್ಜಿ ಸಲ್ಲಿಕೆ ಪ್ರಾರಂಭ ಆಗಿದೆ. 21/6/2023 ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಒಂದು ತಿಂಗಳ ಅವಧಿ, ದಿನಾಂಕ 20/7/2023 ಅರ್ಜಿಯನ್ನ ಸಲ್ಲಿಸಬಹುದಾಗಿದೆ. ದಿನಾಂಕವನ್ನು ಇನ್ನೊಮ್ಮೆ ಹೇಳಿ ಸರ್. ದಿನಾಂಕ 21/6/2023 ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ, ಚಾಲ್ತಿಯಲ್ಲಿದೆ. ದಿನಾಂಕ 20/7/2023 ಅರ್ಜಿಗಳನ್ನು ಆಸಕ್ತರು ಸಲ್ಲಿಸಬಹುದಾಗಿದೆ. ಈಗ ಅರ್ಜಿಗಳು ಎಲ್ಲಿ ದೊರಕುತ್ತೆ, ಅದನ್ನ ಎಲ್ಲಿಗೆ ನಾವು ತಲುಪಿಸಬೇಕು, ಹೇಗೆ? ಇದು ಬಹಳ ಇಂಪಾರ್ಟೆಂಟ್ ಪ್ರಶ್ನೆ ಸರ್. ಈಗ ಯಾಕೆಂತ ಹೇಳಿದ್ರೆ, ಅರ್ಜಿ ಮತ್ತೆ ಅಧಿಸೂಚನೆಯ ಎಲ್ಲಾ ವಿವರಗಳು ನಮ್ಮ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಲಭ್ಯ ಇದೆ. ಆ ಅರ್ಜಿಯನ್ನ ಆಸಕ್ತರು ಡೌನ್ಲೋಡ್ ಮಾಡಿಕೊಂಡು ಅದನ್ನ ಕೈ ಬರಹದ ಮೂಲಕ ಫಿಲಪ್ ಮಾಡಿ ಆ ಅರ್ಜಿಯನ್ನ ಅಂಚೆ ಮುಖೇನ ನಮ್ಮ ವಿಶ್ವವಿದ್ಯಾಲಯದ ಬೀದರ್ಗೆ ಇದನ್ನ ಕಳಿಸ್ಕೊಡ್ಬೇಕು. ವಿಶ್ವವಿದ್ಯಾನಿಲಯ, ಹೌದು, ವಿಶ್ವವಿದ್ಯಾಲಯ ಬೀದರ್, ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಬೀದರ್, ಇಲ್ಲಿಗೆ ಕಳಿಸ್ಕೊಡ್ಬೇಕು. ಯಾರಿಗೆ ಅಡ್ರೆಸ್ ಮಾಡಬೇಕು ಅಂತ ಹೇಳಿದ್ರೆ, ಕುಲಸಚಿವರಿಗೆ ಅಡ್ರೆಸ್ ಮಾಡಬೇಕು ಇದನ್ನ. ಕುಲಸಚಿವರು ಕರ್ನಾಟಕ ಪಶು ವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಅಂತ ಅವರಿಗೆ ಅರ್ಜಿಯನ್ನ ಅಡ್ರೆಸ್ ಮಾಡಿ, ಆ ವಿಳಾಸಕ್ಕೆ ಮತ್ತೆ ಲಕೋಟೆ ಮೇಲೆ ಪಶುಸಂಗೋಪನಾ ಡಿಪ್ಲೊಮಾ ಪ್ರವೇಶಕ್ಕಾಗಿ ಅರ್ಜಿ ಅಂತ ಸ್ಪಷ್ಟವಾಗಿ ನಮೂದಿಸಬೇಕು. ಯಾಕೆಂತ ಹೇಳಿದ್ರೆ, ವಿಶ್ವವಿದ್ಯಾಲಯಕ್ಕೆ ಸಾಕಷ್ಟು ಪತ್ರ ವ್ಯವಹಾರಗಳು ನಡೀತಾ ಇರ್ತದೆ. ಹಾಗಾಗಿ ಅದನ್ನ ಬರೆದು ದಿನಾಂಕ 20/7/2023 ಸಂಜೆ 5 ಗಂಟೆ ಒಳಗೆ ತಲುಪುವ ಹಾಗೆ ನೋಡ್ಕೋಬೇಕು. 20 ತಾರೀಕು ಸಂಜೆ 5 ಗಂಟೆ ಒಳಗೆ ತಲುಪಲೇಬೇಕು, ಖಂಡಿತ ತಲುಪಬೇಕು. ನಾವು 20 ತಾರೀಕು ಇಲ್ಲಿಂದ ಪೋಸ್ಟ್ ಮಾಡಲಿಕ್ಕಿಲ್ಲ, ಯಾಕೆಂದ್ರೆ ಬೀದರ್ಗೆ ಅಪ್ಲಿಕೇಶನ್ ತಲುಪಬೇಕಾಗಿರೋದ್ರಿಂದ ಸ್ವಲ್ಪ ಮುಂಚಿತವಾಗಿ ಅವೆಲ್ಲ ದಾಖಲಾತಿಗಳನ್ನ ಒದಗಿಸಿ ಅದರ ಜೊತೆಗೆ ಅರ್ಜಿಯಲ್ಲಿ ಎಲ್ಲವನ್ನು ಕೇಳಿರ್ತಕ್ಕಂಥ ಮಾಹಿತಿ, ಬಹಳ ಮುಖ್ಯವಾಗಿ ನಮ್ಮ ಮೊಬೈಲ್ ನಂಬರ್ನ ಎಂಟ್ರಿ ಮಾಡಬೇಕು, ಇಮೇಲ್ ಐಡಿ ಎಂಟ್ರಿ ಮಾಡಬೇಕು, ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು, ಮತ್ತೆ ಅವಕ್ಕೆ ಸೂಕ್ತ ಸಂಬಂಧಿಸಿದ ಎಲ್ಲ ದಾಖಲಾತಿಗಳನ್ನು, ಅಂಕಪಟ್ಟಿಗಳಿರ್ಬೋದು, ಮೀಸಲಾತಿ ಪ್ರಮಾಣ ಪತ್ರ ಇರ್ಬೋದು, ಅಂಗವಿಕಲ ಪ್ರಮಾಣ ಪತ್ರ ಇರ್ಬೋದು, ಯಾವ್ದಾವ್ದು ಸಂಬಂಧಪಟ್ಟಿದ ಪ್ರಮಾಣ ಪತ್ರಗಳಿದವನ್ನ ಅವನ್ನೆಲ್ಲ ದೃಢೀಕರಿಸಿ ಅದರ ಜೊತೆಗೆ ಲಗತ್ತಿಸಬೇಕು. ಮತ್ತೆ ಬಹಳ ಇಂಪಾರ್ಟೆಂಟ್ ಆಗಿ ಇದಕ್ಕೆ ಅರ್ಜಿ ಶುಲ್ಕ ಇದೆ ಸರ್. ಅರ್ಜಿ ಶುಲ್ಕನ ಡಿಡಿ ತಗೋಬೇಕು. ಡಿಡಿ ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ 500 ರೂಪಾಯಿಗಳ ಡಿಡಿ, ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ಮತ್ತು ಕ್ಯಾಟಗರಿ 1 ಅವರಿಗೆ, ಇತರ ಹಿಂದುಳಿದ ವರ್ಗದವರಿಗೆ 250 ರೂಪಾಯಿಗಳ ಡಿಡಿಯನ್ನ, ಈ ಡಿಡಿಯನ್ನ ಹಣಕಾಸು ನಿಯಂತ್ರಣ ಅಧಿಕಾರಿಗಳು ಇವರ ಹೆಸರಿನಲ್ಲಿ ಪಡೆದುಕೊಂಡು ಅದನ್ನ ಒರಿಜಿನಲ್ ಡಿಡಿಯನ್ನ ಅಪ್ಲಿಕೇಶನ್ ಜೊತೆ ಹಾಕಬೇಕು ಸರ್. ಇದು ಸಾಕಷ್ಟು ಸಂದರ್ಭದಲ್ಲಿ ನಾವು ನೋಡ್ತಾ ಇರೋ ಹಾಗೆ ಅರ್ಜಿ ಪರಿಶೀಲನೆಯಲ್ಲಿ ಕಂಡುಬಂದಿರೋ ಅಂಶ ಏನು ಅಂತ ಹೇಳಿದ್ರೆ, ಒರಿಜಿನಲ್ ನ ತಮ್ಮ ಹತ್ರ ಇಟ್ಕೊಂಡ್ಬಿಟ್ಟು ಜೆರಾಕ್ಸ್ ಮಾಡಿ ಹಾಕ್ಬಿಟ್ಟಿರ್ತಾರೆ. ಸೊ ಒರಿಜಿನಲ್ ಡಿಡಿ, ಮೂಲ ಡಿಡಿಯನ್ನ ಅಪ್ಲಿಕೇಶನ್ ಜೊತೆ ಲಗತ್ತಿಸಿ ಈ ಅರ್ಜಿ ಜೊತೆಗೆ ಎಲ್ಲವನ್ನು ಹಾಕಿ ಅಂಚೆ ಮುಖೇನ ಕಳಿಸ್ಕೊಡ್ಬೇಕು ಸರ್. ತಾವಾಗ್ಲೇ ಆರಂಭದಲ್ಲಿ ಹೇಳಿದ್ರಿ, ಈ ಅರ್ಜಿ ನಮ್ಮ ವೆಬ್ಸೈಟ್ ಅಲ್ಲಿ ಸಿಗುತ್ತೆ ಅಂತ ಹೇಳಿದ್ರಿ. ಅಂತಂದ್ರೆ ವಿಶ್ವವಿದ್ಯಾನಿಲಯದ ಅಂತರ್ಜಾಲದಲ್ಲಿ, ಜಾಲತಾಣದಲ್ಲಿ ಸಿಗುತ್ತೆ. ಅದರ ವಿಳಾಸವನ್ನ ಒಂದ್ಸರಿ, ನಮ್ಮ ವಿಶ್ವವಿದ್ಯಾಲಯದ ಅಂತರ್ಜಾಲದ ಜಾಲತಾಣದ ವಿಳಾಸ www.kvaefsu.edu.in. ಇನ್ನೊಮ್ಮೆ ಹೇಳಿ ಈ ವಿಳಾಸ. www.kvaefsu.edu.in. ಇಲ್ಲಿ ಅರ್ಜಿಯನ್ನ ನಾವು ಡೌನ್ಲೋಡ್ ಮಾಡ್ಕೊಂಡು ಅದರ ಪ್ರಿಂಟ್ ಔಟ್ ಅನ್ನು ತೆಗೆದುಕೊಳ್ಬೇಕಾಗುತ್ತೆ. ಈ ಜಾಲತಾಣಕ್ಕೆ ಭೇಟಿ ಕೊಟ್ಟರೆ ಅಲ್ಲಿ ಮೇಲೆ ನಿಮಗೆ ಕಾಣುತ್ತೆ ಪ್ರವೇಶಗಳು ಅಂತ ಇದೆ. ಆ ಪ್ರವೇಶಗಳ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಡ್ಮಿಷನ್ಸ್ ಟು ಅನಿಮಲ್ ಹಸ್ಬೆಂಡ್ರಿ ಡಿಪ್ಲೊಮಾ 2023-24 ಅಂತ ಒಂದು ಲಿಂಕ್ ಸಿಗುತ್ತೆ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಅಧಿಸೂಚನೆ, ಅರ್ಜಿ ಮತ್ತು ಇತರೆ ಮಾಹಿತಿ ಎಲ್ಲವೂ ಕೂಡ ಸಿಗ್ತದೆ. ಅದನ್ನ ತುಂಬಾ ಅಚ್ಚುಕಟ್ಟಾಗಿ ಭರ್ತಿಯನ್ನ ಮಾಡ್ಬೇಕು. ಅವ್ರು ಏನ್ ಕೇಳಿರ್ತಾರೋ, ಹೆಸರಾಗಬಹುದು, ವಿಳಾಸ ಆಗ್ಬಹುದು, ಅವರ ಜನ್ಮದಿನಾಂಕ ಆಗ್ಬಹುದು, ಮತ್ತೆ ಅವರ ಅಂಕಪಟ್ಟಿಯ ವಿವರಗಳು, ಈಗ ಅವರು SLC ಅಲ್ಲಿ ಎಷ್ಟು ಮಾರ್ಕ್ಸ್ ತಗೊಂಡಿದ್ರು, ಎಲ್ಲಿ ಓದಿದ್ರು, ಯಾವ ಶಾಲೆಯಲ್ಲಿ ಓದಿದ್ರು, ಮತ್ತೆ ಅವರ ವಿಳಾಸ ಆಗಿರ್ಬಹುದು, ಅವರ ಜಾತಿ, ಅವರ ಆಧಾರ್ ನಂಬರ್, ಇದೆಲ್ಲದನ್ನು ಅಚ್ಚುಕಟ್ಟಾಗಿ ತುಂಬಿ, ನೀವಾಗ್ಲೇ ಹೇಳದಾಗೆ ಒಂದು ಡಿಡಿಯನ್ನ ತೆಗೆದುಕೊಳ್ಬೇಕು. ಡಿಡಿ 500 ರೂಪಾಯಿ ಸಾಮಾನ್ಯ ವರ್ಗದವರಾದ್ರೆ, ವಿಶೇಷ ವರ್ಗದವರಾದ್ರೆ 250 ರೂಪಾಯಿನ ಡಿಡಿಯನ್ನ ಖರೀದಿ ಮಾಡಿ, ಯಾವ್ದೇ ಬ್ಯಾಂಕ್ ಅಲ್ಲಿ ಖರೀದಿ, ಯಾವುದೇ ರಾಷ್ಟ್ರೀಕೃತ ಬ್ಯಾಂಕ್ಗಳಲ್ಲಿ, ಬಟ್ ಅದನ್ನ ಡಿಡಿಯನ್ನ ಹಣಕಾಸು ನಿಯಂತ್ರಣ ಅಧಿಕಾರಿಗಳು KVAFSU ಬೀದರ್ ಅಂತ ಬರೆದ್ರೆ ಸಾಕು ಸರ್. ಅದನ್ನ ಖರೀದಿ ಮಾಡಿ ಅಂತ ಒಂದು ಚೆಕ್ ತರ ಇರುತ್ತೆ, ಚೆಕ್ ತರ ಇರುತ್ತೆ, ಅದನ್ನ ಒರಿಜಿನಲ್ ಒರಿಜಿನಲ್ ಕಳಿಸಬೇಕು ಸರ್. ಅದನ್ನ ಬಹಳ ಸ್ಟ್ರೆಸ್ಫುಲ್ ಆಗಿ ಹೇಳಬೇಕು, ಯಾಕೆಂತ ಹೇಳಿದ್ರೆ ಜೆರಾಕ್ಸ್ ಕಳಿಸ್ಬಿಡ್ತಾರೆ, ಒರಿಜಿನಲ್ ಆಮೇಲೆ ಕೊಟ್ಟರಾಯ್ತು ಅಂತ. ಒರಿಜಿನಲ್ ಕಳಿಸಲಿಲ್ಲ ಅಂತ ಹೇಳಿದ್ರೆ ಅಪ್ಲಿಕೇಶನ್ ಕನ್ಸಿಡರ್ ಮಾಡೋದಿಲ್ಲ. ಒಂದು ವೇಳೆ ನಕಲು ಪ್ರತಿ ಜೆರಾಕ್ಸ್ ಅನ್ನ ಕಳಿಸಿದ್ರೆ ಏನಾಗುತ್ತೆ? ಅಪ್ಲಿಕೇಶನ್ ಪರಿಗಣನೆಗೆ ಬರೋದಿಲ್ಲ, ಪರಿಗಣನೆ ಪರಿಗಣಿಸೋದಿಲ್ಲ. ಹಾಗಾಗಿ ಒಂದು ಜೆರಾಕ್ಸ್ ಮಾಡ್ಕೊಂಡು ಇವ್ರು ಇಟ್ಕೊಳ್ಳಿ, ಅದನ್ನ ಇವರ ರೆಫರೆನ್ಸ್ಗೆ ಇಟ್ಕೊಳ್ಳಿ. ಒರಿಜಿನಲ್ ಏನಿರುತ್ತೋ ಒಂದು ಒರಿಜಿನಲ್ ಅರ್ಜಿ ಜೊತೆಗೆ ಆ ಒಂದು ಡಿಡಿಯನ್ನು ಕೂಡ ಕಳಿಸ್ಕೊಡ್ಬೇಕಾಗುತ್ತೆ. ಅದ್ರ ಜೊತೆಗೆ ಇನ್ನೇನೇನು ಕಳಿಸಬೇಕಾಗುತ್ತೆ ದಾಖಲಾತಿಗಳನ್ನು? ಎಲ್ಲ ದಾಖಲಾತಿಗಳು, ಅವ್ರ ಏನು ಮೀಸಲಾತಿ ಕೋರಿದ್ರೆ ಆ ದಾಖಲಾತಿಗಳು. ಆಮೇಲೆ ಜೊತೆಗೆ ಏನಾಗ್ತದೆ, SSLC ಪರೀಕ್ಷೆಯ ಫಲಿತಾಂಶ ಬಂದಿರುತ್ತೆ, ಇನ್ನು ಒರಿಜಿನಲ್ ಮಾರ್ಕ್ಸ್ ಕಾರ್ಡ್ ಸಿಕ್ಕಿರಲ್ಲ ಕೆಲವು ಸಂದರ್ಭದಲ್ಲಿ, ಕಂಪ್ಯೂಟರ್ ಪ್ರಿಂಟ್ಔಟ್ ತಗೊಂಡಿರ್ತಾರೆ ಅವರು, ಅಂತ ಸಂದರ್ಭದಲ್ಲಿ ಅದನ್ನ ಪರಿಗಣಿಸಬಹುದು. ಯಾವಾಗ ಅಂದ್ರೆ, ಆ ತೆಗೆದುಕೊಂಡಂತ ಪ್ರಿಂಟ್ ಔಟ್ ಮೇಲೆ ಮುಖ್ಯೋಪಾಧ್ಯಾಯರು ಆ ಶಾಲೆಯ ಮುಖ್ಯ ಗುರುಗಳ ಸಹಿ ಮತ್ತು ಮೊಹರ್ ಇರಬೇಕು, ಸೀಲ್ ಮತ್ತೆ ಸೈನ್ ಇರಬೇಕು. ಅದಿದ್ರೆ ಅದನ್ನ ಕನ್ಸಿಡರ್ ಮಾಡ್ತೀವಿ. ಕೆಲವು ಸತಿ ಏನ್ ಮಾಡ್ತಾರೆ, ಆನ್ಲೈನ್ ಅಲ್ಲಿ ತಗೊಂಡಿದೀವಿ ಅಂತ ಹೇಳ್ಬಿಟ್ಟು ಪ್ರಿಂಟ್ ಮಾಡಿದೀವಿ ಅಂತ ಹಾಗೆ ಕಳಿಸ್ಬಿಡ್ತಾರೆ. ಅದಕ್ಕೆ ಮುಖ್ಯೋಪಾಧ್ಯಾಯರ ಸಹಿ ಮತ್ತು ಮೊಹರು ಕಂಪಲ್ಸರಿ ಇರಬೇಕು ಸರ್, ಅದ್ರ ಜೊತೆಗೆ ಹಾಕಿ ಕಳಿಸ್ಬೇಕು. ಅರ್ಜಿಯನ್ನ ಸಲ್ಲಿಸಿದ ನಂತರ ವಿಶ್ವವಿದ್ಯಾನಿಲಯದ ಮಟ್ಟದಲ್ಲಿ ಏನೆಲ್ಲ ಪ್ರಕ್ರಿಯೆಗಳು ನಡೆಯುತ್ತೆ? ಎಲ್ಲ ಅಪ್ಲಿಕೇಶನ್ ನಮಗೆ 20 ಜುಲೈ 2023 5 ಗಂಟೆ ಒಳಗಡೆ ನಿಗದಿತ ಸಮಯದಲ್ಲಿ ತಲುಪತಕ್ಕಂತ ಎಲ್ಲಾ ಅಪ್ಲಿಕೇಶನ್ಗಳನ್ನ ಕೂಲಂಕುಷವಾಗಿ ಪರಿಶೀಲನೆಗೊಳಪಡಿಸಲಾಗ್ತದೆ. ಈ ಪರಿಶೀಲನೆಯು ದಿನಾಂಕ 1/8/2023 5/8/2023 ಮತ್ತು ಮತ್ತೆ ಮರುಪರಿಶೀಲನೆ 9/8/2023 12/8/2023 ಈ ಅವಧಿಯಲ್ಲಿ ತಾವು ಸಲ್ಲಿಸಿರ್ತಕ್ಕಂಥ ಅರ್ಜಿಗಳ ಕೂಲಂಕುಷ ಪರಿಶೀಲನೆಯನ್ನು ಮಾಡ್ತೇವೆ. ಈ ಪರಿಶೀಲನೆ ಆದ ನಂತರ ನಮ್ಮ ಜಾಲತಾಣದಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು ಪ್ರಕಟಣೆ ಮಾಡ್ತೀವಿ. ಯಾವತ್ತು? ದಿನಾಂಕ 17/8/2023 ಅರ್ಹ ಅಭ್ಯರ್ಥಿಗಳು ಯಾರ್ಯಾರು ಎಲಿಜಿಬಲ್ ಇದ್ದಾರೆ, ಎಲಿಜಿಬಿಲಿಟಿ ಲಿಸ್ಟ್, ಅವ್ರನ್ನ ನಾವು ಅದರಲ್ಲಿ ಡಿಸ್ಪ್ಲೇ ಮಾಡ್ತೇವೆ. ನಂತರ ಈ ಎಲ್ಲಾ ಅರ್ಹ ಅಭ್ಯರ್ಥಿಗಳು ದಿನಾಂಕ 24/8/2023 ಇನ್ನೊಮ್ಮೆ ಹೇಳ್ತೇನೆ ಸರ್, ದಿನಾಂಕ 24/8/2023 ಅಂದ್ರೆ ಆಗಸ್ಟ್ 24ನೇ ತಾರೀಕು ತಾವು ಅರ್ಜಿಯ ಜೊತೆ ಸಲ್ಲಿಸಿರ್ತಕ್ಕಂತ ಎಲ್ಲ ಮೂಲ ದಾಖಲಾತಿಗಳು, ತಾವು ಅರ್ಜಿ ಜೊತೆ ಏನೇನು ಜೆರಾಕ್ಸ್ ಹಾಕಿರ್ತೀರಿ ಅದರದ ಎಲ್ಲ ಮೂಲ ದಾಖಲಾತಿಗಳನ್ನ ತೆಗೆದುಕೊಂಡು ನಮ್ಮ ವಿಶ್ವವಿದ್ಯಾಲಯದ ಕೇಂದ್ರ ಕಚೇರಿ ಆದಂತ ಬೀದರ್ಗೆ, ಕರ್ನಾಟಕ ಪಶುವೈದ್ಯಕೀಯ ಪಶು ಹಾಗೂ ಮೀನುಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ನಂದಿನಗರ ಬೀದರ್, ಇಲ್ಲಿಗೆ ದಿನಾಂಕ 24/8/2023 10 ಗಂಟೆಗೆ ಹಾಜರಾಗಬೇಕು. ಎಲ್ಲ ಮೂಲ ದಾಖಲಾತಿಗಳು ಯಾವ್ದನ್ನು ಮಿಸ್ ಮಾಡೋ ಹಾಗಿಲ್ಲ. ನಾವು ಅಪ್ಲಿಕೇಶನ್ ಅಲ್ಲಿ ಹಾಕಿದ್ವಿ ಇಲ್ಲಿ ತಂದಿಲ್ಲ ಅಂತ ಹೇಳುವಂಗೆ ಇಲ್ಲ, ತರಲಿಲ್ಲ ಅಂದ್ರೆ ಅದು ಕನ್ಸಿಡರ್ ಮಾಡಕ್ ಬರಲ್ಲ. ಹಾಗಾಗಿ ಎಲ್ಲ ಮೂಲ ದಾಖಲಾತಿಗಳನ್ನು ತೆಗೆದುಕೊಂಡು ದಿನಾಂಕ 24/8/2023 ಮೌಖಿಕ ಸಂದರ್ಶನ, ನೇರ ಮೌಖಿಕ ಸಂದರ್ಶನ, ಅಡ್ಮಿಷನ್ ಕಮ್ ಕೌನ್ಸಿಲಿಂಗ್ ಅಲ್ಲಿಗೆ ಹಾಜರಾಗಬೇಕು. ಆ ನಂತರ ಅಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಗಳು, ಆಯ್ಕೆ ಪ್ರಕ್ರಿಯೆ ನಡೆಯುತ್ತೆ ಮೀಸಲಾತಿ ಅನ್ವಯ ಮತ್ತು ಅವರ ಮೆರಿಟ್ ಮತ್ತೆ ರೋಸ್ಟರ್ ಪ್ರಕಾರ. ಸರ್, ಒಂದು ಪ್ರಶ್ನೆ ಮಧ್ಯದಲ್ಲಿ ಹೇಳಿ ಸರ್, ಈ ಒಂದು ಮೌಖಿಕ ಸಂದರ್ಶನ ಏನಿದೆಯೋ ಇದು ಪ್ರತಿ ವರ್ಷವೂ ಕೂಡ ಬೆಂಗಳೂರಿನಲ್ಲಿ ನಡೀತಾ ಇತ್ತು. ಹೌದು ಹೌದು, ಈ ಸಾರಿ ಮಾತ್ರ ಬೀದರ್ನಲ್ಲಿದೆ ಸರ್. ಹಾಗಾಗಿ ಸಾಮಾನ್ಯವಾಗಿ ಯಾವಾಗ್ಲೂ ಬೆಂಗಳೂರಲ್ಲಿ ಇರುತ್ತೆ ಅಂತ ಹೇಳಿ ಕೆಲವರು ಅನ್ಕೋಬಿಡ್ತಾರೆ. ಈ ಸಾರಿ ಮಾತ್ರ ನೀವು ಆಗ್ಲೇ ಹೇಳಿದಾಗೆ 24/8/2023 ಅವತ್ತು ಗುರುವಾರ ಆಗಿರುತ್ತೆ, ಅದು ಬೀದರ್ನಲ್ಲಿ ನಡೆಯುತ್ತೆ. ಹಾಗಾಗಿ ಬೀದರ್ಗೆ ಹೋಗಿ ಬೀದರ್ಗೆ ಹೋಗ್ಲಿಕ್ಕೆ ಕನಿಷ್ಠ ಒಂದು ದಿವಸ ಬೇಕಾಗ ಹಾಸನದಿಂದ ಹೋಗ್ಬೇಕು ಅಂತ ಹೇಳಿದ್ರೆ ಒಂದು ದಿವಸ ಬೇಕಾಗುತ್ತೆ. ಹಾಗಾಗಿ ಒಂದ್ ದಿವಸ ಮುಂಚಿತವಾಗಿ ಅಲ್ಲಿ ಹಾಜರಿರೋದು ಒಳ್ಳೇದು ಸರ್. ಅಲ್ಲಿ ಆಯ್ಕೆಯಾದಂತ ವಿದ್ಯಾರ್ಥಿಗಳಿಗೆ ದಿನಾಂಕ 31/8/2023 ಒಳಗೆ 24ಕ್ಕೆ ನೀವು ಹೋಗಿರ್ತೀರಿ, ಅವತ್ತೇ ಗೊತ್ತಾಗುತ್ತೆ ನಿಮ್ಗೆ ಅಡ್ಮಿಷನ್ ನಮಗೆ ಸಿಕ್ಕಿದೆಯಾ ಇಲ್ವೋ ಅಂತ. ಯಾರ್ಯಾರು ಆಯ್ಕೆ ಆಗಿರ್ತೀರಿ, ನಿಗದಿತ ಶುಲ್ಕ ಇರುತ್ತೆ, ನಾನು ಹೇಳ್ತೀನಿ ಆಮೇಲೆ. ಆ ಶುಲ್ಕವನ್ನು ಪಾವತಿ ಮಾಡ್ತೀರಿ, ಅಲ್ಲಿ ಪಾವತಿ ಮಾಡಿ ಯಾರು ಅಡ್ಮಿಷನ್ ನ ಪಡ್ಕೋತೀರಲ್ಲ ಅಂತ ವಿದ್ಯಾರ್ಥಿಗಳು ದಿನಾಂಕ 31/8/2023 ಒಳಗೆ, ಅದರೊಳಗೆ 24 ಇದ್ದು 25ಕ್ಕೆ ಹೋದ್ರು ಏನ್ ತೊಂದರೆ ಇಲ್ಲ, 31/8/2023 ಹೋಗಿ ತಮ್ಮ ಸಂಬಂಧಿಸಿದ ಕಾಲೇಜು, ಯಾವ ಕಾಲೇಜು ನಿಮಗೆ ಅಲಾಟ್ ಆಗಿರುತ್ತೆ ಅಲ್ಲಿ ಗೊತ್ತಾಗಿರುತ್ತೆ, ಆ ಕಾಲೇಜಿನ ಪ್ರಾಚಾರ್ಯರನ್ನು ಕಂಡು ತಮ್ಮ ಪ್ರವೇಶವನ್ನು ಕನ್ಫರ್ಮ್ ಮಾಡಬೇಕು, ಅಲ್ಲಿ ನೋಂದಣಿ ಮಾಡಿಸ್ಬೇಕು, ಅಡ್ಮಿಷನ್ ಮಾಡಿಸಲೇಬೇಕು. ನೀವು 31ನೇ ತಾರೀಕು ಒಳಗೆ ಇಲ್ಲಿ ಪ್ರವೇಶ ಪಡೆದಿರ್ತೀರಿ, ಆಯ್ಕೆ ಆಗಿರ್ತೀರಿ, ಆದ್ರೆ 31ರೊಳಗೆ ಹೋಗಿ ನೀವು ಅಡ್ಮಿಷನ್ ಆಗಲಿಲ್ಲ ಅಂದ್ರೆ 1/9/2023 ಬಂದ್ರೂ ಕೂಡ ನಿಮ್ಮ ಅಡ್ಮಿಷನ್ ಕ್ಯಾನ್ಸಲ್ ಆಗ್ಬಿಡುತ್ತೆ. ಸೊ 31ರೊಳಗೆ ಹೋಗಿ ಸಂಬಂಧಪಟ್ಟ ಪ್ರಾಚಾರ್ಯರ ಬಳಿ ನಿಮ್ಮ ಎಲ್ಲ ಮೂಲ ದಾಖಲಾತಿಗಳನ್ನು ಒದಗಿಸಿ, ನೀವು ಪ್ರವೇಶ ಪಡೆದಿರುವ ಪತ್ರವನ್ನು ಕೊಟ್ಟಿರ್ತಾರೆ ವಿಶ್ವವಿದ್ಯಾಲಯದಿಂದ, ಆ ಪತ್ರವನ್ನು ಅವರಿಗೆ ಪ್ರೊಡ್ಯೂಸ್ ಮಾಡಿ ತಮ್ಮ ಪ್ರವೇಶವನ್ನು ಕನ್ಫರ್ಮ್ ಮಾಡ್ಕೋಬೇಕು. ಮತ್ತೆ 31/8/2023 ಈ ಪ್ರಕ್ರಿಯೆ ಮುಗಿಯುತ್ತೆ. ನಮ್ಮ ಪ್ರಥಮ ಸೆಮಿಸ್ಟರ್ ಈ ವರ್ಷದ 23/24 ಪ್ರಥಮ ಸೆಮಿಸ್ಟರ್ 4/9/2023 September 4th ಪ್ರಾರಂಭ, ಪ್ರಥಮ ಸೆಮಿಸ್ಟರ್ ತರಗತಿಗಳು ಪ್ರಾರಂಭ ಆಗ್ತವೆ. ತಾವು ಇದುವರೆಗೆ ಒಂದಷ್ಟು ದಿನಾಂಕಗಳನ್ನ ಹೇಳಿದ್ರು, ಹೌದು, ಅರ್ಜಿಯನ್ನ ಸಲ್ಲಿಸಲಿಕ್ಕೆ ಕಡೆ ದಿನಾಂಕ, ಹೌದು, ಪರಿಶೀಲನೆ, ಹೌದು, ಮತ್ತೆ ಮೌಖಿಕ. ಇದರಲ್ಲಿ ಏನಾದರೂ ಬೇರೆ ಬೇರೆ ಕಾರಣಗಳಿಗಾಗಿ ಸಣ್ಣ ವ್ಯತ್ಯಾಸ ಆಗ್ತಕ್ಕಂಥ ಸಾಧ್ಯತೆ ಇರುತ್ತೆ, ಏನಾದರೂ ಸಣ್ಣ ವ್ಯತ್ಯಾಸಗಳು ಉಂಟಾದ್ರೆ ಹೇಗೆ ತಿಳ್ಕೊಳ್ಳುವಂಥದ್ದು? ಇದನ್ನ ಪ್ರತಿ ಎಲ್ಲಾ ವಿದ್ಯಾರ್ಥಿಗಳಿಗೂ ಯಾರಿಗೂ ಇಂಡಿವಿಜುವಲ್ ಆಗಿ ಇನ್ಫಾರ್ಮ್ ಮಾಡಲ್ಲ, ವೈಯಕ್ತಿಕವಾಗಿ ಯಾರಿಗೂ ತಿಳಿಸ್ಲಿಕ್ಕಿಲ್ಲ. ಆದ್ರೆ ನಮ್ಮ ಸಮೂಹ ಮಾಧ್ಯಮಗಳ ಮೂಲಕ ಮತ್ತೆ ದಿನಪತ್ರಿಕೆಗಳಲ್ಲಿ ಇದರ ಸಂಬಂಧ ಪ್ರಕಟಣೆ ಹೊರಡುತ್ತೆ. ಈಗ ವಿಶ್ವವಿದ್ಯಾನಿಲಯದ ಏನು ಅದರಲ್ಲೂ ಕೂಡ, ಹಾಗಾಗಿ ಯಾರ ಅರ್ಜಿಯನ್ನು ಸಲ್ಲಿಸಿರ್ತಾರೆ ಆಗಾಗ್ಗೆ ಜಾಲತಾಣವನ್ನು ಚೆಕ್ ಮಾಡ್ಕೊಂಡ್ರೆ ವಿಶ್ವವಿದ್ಯಾನಿಲಯದ ವೆಬ್ಸೈಟ್ ಏನಿರುತ್ತೆ ಅದನ್ನ ಆಗಾಗ್ಗೆ ಅವರ ಪ್ರವೇಶಾತಿ ಪ್ರಕ್ರಿಯೆ ಮುಗಿಯುವವರೆಗೂ ಪ್ರತಿ ದಿವಸ ಒಂದು ಸಾರಿ ಪರಿಶೀಲನೆ ಮಾಡ್ತಾ ಇದ್ರೆ ಅದನ್ನ ಪರಿಶೀಲನೆ ಮಾಡ್ತಕ್ಕಂಥದ್ದು ಹೆಚ್ಚು ಸೂಕ್ತ ಅನ್ನುವಂಥದ್ದು. ಈ ಒಂದು ಡಿಪ್ಲೊಮೋಗೆ ತನ್ನದೇ ಆದಂತಹ ಶುಲ್ಕದ ವಿವರ ಇದೆ ಅಂತ ಹೇಳಿದ್ರಿ, ಅದರ ವಿವರವನ್ನು ಒಂಚೂರು ನಮ್ಮ ಅಭ್ಯರ್ಥಿಗಳಿಗೆ ತಿಳಿಸ್ಕೊಡಿ. ಓಕೆ ಸರ್, ಈ ವರ್ಷದ 23/24 ಸಾಲಿಗೆ ಡಿಪ್ಲೊಮೋ ಕೋರ್ಸ್ಗೆ ಆಯ್ಕೆಯಾದಂತಹ ಅಭ್ಯರ್ಥಿಗಳು ಸಂದಾಯ ಕಡ್ಡಾಯ ಮಾಡಬೇಕಾದಂತಹ ಶುಲ್ಕ ಯಾವ ರೀತಿ ಇರುತ್ತೆ ಅಂತ ಹೇಳಿದ್ರೆ, ನೀವು ಅಲ್ಲಿ ಪ್ರವೇಶ ಸಿಕ್ತು ಅಂದ ತಕ್ಷಣಕ್ಕೆ ಅಂದ್ರೆ ಪ್ರಥಮ ವರ್ಷದ ಪ್ರಥಮ ಸೆಮಿಸ್ಟರ್ಗೆ 5,570 ರೂಪಾಯಿಗಳ ಶುಲ್ಕ ಇರುತ್ತೆ. ಇದ್ರ ಜೊತೆಗೆ ಗುರುತಿನ ಚೀಟಿ ಮತ್ತೆ ವಿಮೆ, ಈಗ ಜೀವ ವಿಮೆ ಶುಲ್ಕ ಕಂಪಲ್ಸರಿ ಇರೋದ್ರಿಂದ ಅದು ಆಯಾ ಪ್ರಾಚಾರ್ಯರು ತಿಳಿಸ್ತಾರೆ, ಅದು ಹೊರತಾಗಿ 5,570 ರೂಪಾಯಿಗಳು ಸಾಮಾನ್ಯವಾಗಿ ಇತರೆ ವರ್ಗದ ವಿದ್ಯಾರ್ಥಿಗಳಿಗೆ ಇಷ್ಟು ಮೊತ್ತ ಇರುತ್ತೆ, 5,570 ರೂಪಾಯಿಗಿರುತ್ತೆ. ಎಸ್ಸಿ ಎಸ್ಟಿ ಮತ್ತು ಪ್ರವರ್ಗ 1 ಈ ವರ್ಗದ ವಿದ್ಯಾರ್ಥಿಗಳಿಗೆ 1,290 ರೂಪಾಯಿಗಳ ಶುಲ್ಕ ಇರುತ್ತೆ ಪ್ರಥಮ ಸೆಮಿಸ್ಟರ್ಗೆ. ಮತ್ತೆ ಎರಡನೇ ಸೆಮಿಸ್ಟರ್ದು ಮತ್ತೆ ಮೂರನೇ ಸೆಮಿಸ್ಟರ್ ನಾಲ್ಕನೇ ಸೆಮಿಸ್ಟರ್ನ ಆಗಾಗ್ಗೆ ವಿಶ್ವವಿದ್ಯಾಲಯದಿಂದ ಅಧಿಸೂಚನೆಯನ್ನು ನೀಡುತ್ತಾರೆ, ಸಂಬಂಧಪಟ್ಟ ಪ್ರಾಚಾರ್ಯರು ತಮಗೆ ಹೇಳಿಕೊಡ್ತಾರೆ. ಆದರೆ ಈಗ ಹೋದಾಗ ತಮ್ಮ ಬಳಿ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳಿಗೆ 5,570 ರೂಪಾಯಿಗಳನ್ನ ನೀವು ಸಾಧ್ಯವಾದಷ್ಟು ಮಟ್ಟಿಗೆ ನಗದು ರೂಪದಲ್ಲಿ ಅದನ್ನು ತಗೊಂಡೋದ್ರೆ ಅನುಕೂಲ. ಯಾಕೆಂತ ಹೇಳಿದ್ರೆ ಪ್ರತಿ ವರ್ಷ ಪ್ರವೇಶ ಸಂದರ್ಭದಲ್ಲಿ ನಾವು ನೋಡ್ತೀವಿ ಆನ್ಲೈನ್ ಪೇಮೆಂಟ್ ಇದೆ, ಆ ತರ ಇದೆ, ಆ ತರದಲ್ಲಿ ಸ್ವಲ್ಪ ಕಷ್ಟ ಆಗ್ತದೆ. ಸೊ ಹಾಗಾಗಿ ನಗದು ರೂಪದಲ್ಲಿ 5,570 ರೂಪಾಯಿಗಳನ್ನ ಶುಲ್ಕವನ್ನ ಸಾಮಾನ್ಯ ವರ್ಗದ ವಿದ್ಯಾರ್ಥಿಗಳು ಮತ್ತೆ 1,290 ರೂಪಾಯಿಗಳ ಶುಲ್ಕವನ್ನ ಎಸ್ಸಿ ಎಸ್ಟಿ ಮತ್ತು ಪ್ರವರ್ಗ 1 ವಿದ್ಯಾರ್ಥಿಗಳು ತಮ್ಮೊಡನೆ ತಗೊಂಡೋಗೋದು ಸೂಕ್ತ ಸರ್. ಅದನ್ನ ನೇರವಾಗಿ ಪಾವತಿ ಅಲ್ಲೇ ನೇರವಾಗಿ ಪಾವತಿ ಮಾಡಿ ರಸೀದಿ ಕೊಡ್ತಾರೆ. ಆ ರಸೀದಿ ಜೊತೆಗೆ ತಾವು ಆಯ್ಕೆ ಆಗಿರುವ ಪತ್ರವನ್ನು ಕೂಡ ನಮ್ಮ ಕುಲಸಚಿವರು ಸಹಿ ಮಾಡಿ ಕೊಡ್ತಾರೆ. ಅವೆರಡನ್ನು ತಗೊಂಡು ಬಂದು ನೀವು ಕನ್ಸರ್ನ್ ಪ್ರಿನ್ಸಿಪಲ್ಗೆ ಕೊಡಬೇಕಾಗ್ತದೆ. ನಮ್ಮ ರಾಜ್ಯದ ಯಾವುದೇ ಭಾಗದಲ್ಲಿ ಇರತಕ್ಕಂಥವ್ರು ಕೂಡ ಈ ವರ್ಷ ಏನು ಲಭ್ಯ ಇದೆ ಎರಡು ಕಾಲೇಜುಗಳಲ್ಲಿ, ಒಂದು ತಿಪಟೂರ್ನಲ್ಲಿ, ಮತ್ತೊಂದು ಹಾವೇರಿ ಜಿಲ್ಲೆ ಶಿಗ್ಗಾವಿಯಲ್ಲಿ ಇದೆಯೋ, ಪ್ರವೇಶಾತಿಯನ್ನ ಪಡೆಯಬಹುದು. ಹಾಗಾಗಿ ಅವರಿಗೆ ವಸತಿ ನಿಲಯದ ಸೌಲಭ್ಯಗಳು ದೊರಕುತ್ತೆ, ಅದರ ಜೊತೆಗೆ ಈ ಕೋರ್ಸ್ಗೆ ಸೇರಿದಂತವ್ರಿಗೆ ಬೇರೆ ಏನೆಲ್ಲ ಸೌಲಭ್ಯಗಳು ಇರುತ್ತೆ? ಹೌದು ಸರ್, ಇಲ್ಲಿ ಈ ಎರಡು ಕಾಲೇಜುಗಳು ನಮ್ಮ ಕೊನೆಹಳ್ಳಿಯಲ್ಲಿ ಇರತಕ್ಕಂತ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಡಿಪ್ಲೊಮಾ ಮತ್ತೆ ಶಿಗ್ಗಾವ್ನಲ್ಲಿರತಕ್ಕಂತ ಪಶುಸಂಗೋಪನಾ ಪಾಲಿಟೆಕ್ನಿಕ್ ಡಿಪ್ಲೊಮಾಗಳ ಕಾಲೇಜುಗಳಲ್ಲಿ ವಸತಿ ನಿಲಯದ ಸೌಲಭ್ಯ ಇದೆ. ಅಲ್ಲೇ ವಸತಿ ಇರುತ್ತೆ, ಹೆಣ್ಮಕ್ಳಿಗೆ ಮತ್ತೆ ಗಂಡು ಮಕ್ಕಳಿಗೆ ಸಪರೇಟ್ ಆಗಿ ಪ್ರತ್ಯೇಕವಾದಂತ ವಸತಿ ವ್ಯವಸ್ಥೆ ಇರುತ್ತೆ. ಮತ್ತು ಆಯ್ಕೆಯಾದಂತಹ ಎಲ್ಲ ವಿದ್ಯಾರ್ಥಿಗಳಿಗೆ ನಮ್ಮ ವಿಶ್ವವಿದ್ಯಾಲಯದಿಂದ ಮಾಸಿಕ 1,000 ರೂಪಾಯಿಗಳ ಶಿಷ್ಯ ವೇತನವನ್ನು, ಅಂದ್ರೆ ಪ್ರತಿ ತಿಂಗಳಿಗೆ 1,000 ರೂಪಾಯಿಗಳ ಶಿಷ್ಯ ವೇತನವನ್ನು ಕೂಡ ನಾವು ನೀಡ್ತೇವೆ ಸರ್. ಶಿಷ್ಯ ವೇತನದ ಒಂದು ಅವಕಾಶವೂ ಇದೆ, ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಹೌದು, ಇನ್ನು ಈ ಕೋರ್ಸ್ ಮುಗಿದ ನಂತರ ಏನೆಲ್ಲ ಉದ್ಯೋಗದ ಅವಕಾಶಗಳಿರುತ್ತೆ? ಇದು ನಮ್ಮ ವಿಶ್ವವಿದ್ಯಾಲಯದಲ್ಲಿ ಗ್ರಾಮೀಣ ವಿದ್ಯಾರ್ಥಿಗಳ ಕೌಶಲ್ಯಾಭಿವೃದ್ಧಿಯನ್ನ ಮನಸ್ಸಿನಲ್ಲಿಟ್ಕೊಂಡು ಗಮನದಲ್ಲಿಟ್ಕೊಂಡು ರೂಪಿಸಿರ್ತಕ್ಕಂಥ ಕೋರ್ಸ್. ಸೊ ಹಾಗಾಗಿ ಆಸಕ್ತಿ ಇರತಕ್ಕಂಥವ್ರು ಈ ಕೋರ್ಸ್ ಅನ್ನ ಕಲಿತು ತಮ್ಮ ಸ್ವಂತವಾಗಿ ಉದ್ಯೋಗ ಅಂದ್ರೆ ಜಾನುವಾರು ಉದ್ದಿಮೆಗಳನ್ನ ಪ್ರಾರಂಭ ಮಾಡಬಹುದು, ಜಾನುವಾರು ಸಾಕಾಣಿಕೆಯನ್ನ ಪ್ರಾರಂಭ ಮಾಡಲಿಕ್ಕೆ ಅವಕಾಶ ಉಂಟು. ಜೊತೆಗೆ ಸರ್ಕಾರದ ಮಟ್ಟದಲ್ಲಿ ನಮ್ಮ ಪಶುಸಂಗೋಪನಾ ಮತ್ತು ಪಶುವೈದ್ಯ ಸೇವಾ ಇಲಾಖೆಯಲ್ಲಿ ಪಶುವೈದ್ಯ ಪರೀಕ್ಷಕರು ಮತ್ತು ಅಥವಾ ಪಶುವೈದ್ಯ ಸಹಾಯಕರ ಹುದ್ದೆಗೆ ಈ ಒಂದು ಡಿಪ್ಲೊಮಾ ಪಡೆದಂತಹ ವಿದ್ಯಾರ್ಥಿಗಳನ್ನ ಅಥವಾ ಅಭ್ಯರ್ಥಿಗಳನ್ನ ಪರಿಗಣಿಸ್ತಾರೆ. ಈಗಾಗಲೇ ಇತ್ತೀಚೆಗೆ ಕರ್ನಾಟಕ ಸರ್ಕಾರದಿಂದ ಒಂದು ಅಧಿಸೂಚನೆಯನ್ನು ಕೂಡ ಹೊರಡಿಸಿ 250 ಜನ ಪಶುವೈದ್ಯ ಸಹಾಯಕರ ನೇಮಕಾತಿಯನ್ನು ಕೂಡ ಮಾಡಿಕೊಂಡಿದ್ದಾರೆ. ಸೊ ಅಲ್ಲಿಗೆ ಈ ಡಿಪ್ಲೊಮಾ ಪಡೆದಂತಹ ವಿದ್ಯಾರ್ಥಿಗಳು ಅರ್ಹತೆಯನ್ನ ಪಡೆದುಕೊಳ್ತಾರೆ. ಇದರ ಜೊತೆಗೆ ಮಹಾನಗರಗಳಲ್ಲಿ ಇರತಕ್ಕಂಥ ಸಣ್ಣ ಪ್ರಾಣಿಗಳ ಅಥವಾ ನಾಯಿ ಬೆಕ್ಕು ಇವನ್ನ ನೋಡ್ಲಿಕ್ಕೆ ಪೆಟ್ ಅನಿಮಲ್ ಕ್ಲಿನಿಕ್ಗಳು ಅಂತ ಏನ್ ಹೇಳ್ತೀವಿ ಅಲ್ಲಿ ಇವರು ಸಹಾಯಕರಾಗಿ ಸೇರ್ಕೋಬಹುದು. ಮತ್ತೆ ಸಾಕಷ್ಟು ನಮ್ಮ ಪಶು ಸಂಬಂಧಿ ಉದ್ದಿಮೆಗಳು ಏನಿದಾವೆ, ಕೋಳಿ ಫಾರಂಗಳಿರ್ಬೋದು, ಮೀಟ್ ಪ್ರೊಸೆಸಿಂಗ್ ಪ್ಲಾಂಟ್ಸ್ ಇರ್ಬೋದು, ಫೀಡ್ ಪ್ಲಾಂಟ್ಗಳು ಇರ್ಬೋದು, ಇಂತಹ ಕಡೆಗಳೆಲ್ಲ ಸೂಪರ್ವೈಸರ್ಗಳಾಗಿ ಸಹಾಯಕರುಗಳಾಗಿ ಈಗಾಗಲೇ ಕೆಲಸವನ್ನ ಮಾಡ್ತಾ ಇದ್ದಾರೆ, ಮಾಡಬಹುದು ಅವಕಾಶ ಇದೆ. ಅಂತ ಅಂದ್ರೆ ಇಲ್ಲಿ ಸರ್ಕಾರದ ವಲಯದಲ್ಲಿಯೂ ಕೂಡ ಅವರಿಗೆ ಉದ್ಯೋಗದ ಅವಕಾಶಗಳು ಇದ್ದಾವೆ. ಏನು ಸೀಮಿತವಾಗಿದೆ? ಸೀಮಿತವಾಗಿದೆ, ಸಾಮಾನ್ಯವಾಗಿ ಸರ್ಕಾರದ್ದು ಅಂತ ಅಂದ್ರೆ ಬಹುತೇಕ ಸೀಮಿತ, ಎಲ್ಲಾ ವಲಯದಲ್ಲೂ ಕೂಡ ಸೀಮಿತ ಆಗಿರುವಂತ ನಾವು ನೋಡಬಹುದು. ಹಾಗೆ ಖಾಸಗಿ ವಲಯದಲ್ಲಿಯೂ ಕೂಡ ಸ್ವಲ್ಪ ಹೆಚ್ಚನೆ, ಸರ್ಕಾರಕ್ಕಿಂತಲೂ ಕೂಡ ಹೆಚ್ಚಿನ ಅವಕಾಶಗಳು, ಉದ್ಯೋಗದ ಅವಕಾಶಗಳು ಇದಾವೆ. ಇದೆರಡೂ ಬೇಡ ಅಂತ ಹೇಳಿದ್ರೆ ಸ್ವಯಂ ಉದ್ಯೋಗವನ್ನ ಮಾಡ್ಲಿಕ್ಕೂ ಕೂಡ ಈ ಒಂದು ಕೋರ್ಸ್ ಬಹಳ ನೆರವಾಗುತ್ತೆ. ಹಾಗಾಗಿ ಬಹಳ ಮುಖ್ಯವಾಗಿ ತಾವು ಆರಂಭದಲ್ಲಿ ಏನ್ ಹೇಳಿದ್ರು, ನಮ್ಮ ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳು ಅಥವಾ ಅಭ್ಯರ್ಥಿಗಳು ಏನಿದ್ದಾರೋ ಅವರು ಈ ಕೋರ್ಸ್ ಮಾಡುವ ಮೂಲಕ ಒಂದು ಉದ್ಯೋಗದ ಅವಕಾಶವನ್ನ ಗಳಿಸಿಕೊಳ್ಳಬಹುದು. ಅದು ಸ್ವಯಂ ಉದ್ಯೋಗ ಆಗಬಹುದು, ಖಾಸಗಿ ಉದ್ಯೋಗ ಆಗಬಹುದು, ಅಥವಾ ಸರ್ಕಾರಿ ಉದ್ಯೋಗ ಆಗಬಹುದು. ಅವಕಾಶಗಳು ಇದ್ದಾವೆ, ಅದರ ಸದ್ಬಳಕೆಯನ್ನ ಮಾಡಿಕೊಳ್ಳಬಹುದು. ಸರ್, ಕಡೆಯದಾಗಿ ಈ ಒಂದು ಪಶುಸಂಗೋಪನಾ ಡಿಪ್ಲೊಮೊ ಇದರ 2023 ಹಾಗೂ 2024 ಸಾಲಿನ ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ದಿನಾಂಕಗಳು, ಅದರ ಬಗ್ಗೆ ಇನ್ನೊಂದ್ಸಾರಿ ಹೇಳ್ಬಿಡ್ತೀನಿ ಸರ್. ನಾನೀಗ ಈಗಾಗಲೇ ಅರ್ಜಿ ಸಲ್ಲಿಕೆ ಪ್ರಾರಂಭವಾಗಿದೆ. ಅಧಿಸೂಚನೆ, ನಮ್ಮ ವಿಶ್ವವಿದ್ಯಾಲಯದ ಅಧಿಸೂಚನೆ 16 ತಾರೀಕಿಗೆ ಬಂದಿದೆ. 21 ಜೂನ್ 2023 ಅರ್ಜಿಯನ್ನು ಸಲ್ಲಿಸೋದು ಪ್ರಾರಂಭ ಆಗಿದೆ. ಅರ್ಜಿ ಸಲ್ಲಿಕೆಗೆ ಕೊನೆಯ ದಿನಾಂಕ 27/2023 ಜುಲೈ 2023 ಕೊನೆಯ ದಿನಾಂಕವಿದೆ. 5 ಗಂಟೆ ಒಳಗಡೆ ನೀವು ಸಲ್ಲಿಸತಕ್ಕಂತ ಅರ್ಜಿ ಅಲ್ಲಿಗೆ ತಲುಪಬೇಕು. ಮತ್ತೆ ಅರ್ಜಿಗಳ ಪರಿಶೀಲನೆ 1/8/2023 12/8/2023 ಅರ್ಜಿಗಳ ಪರಿಶೀಲನೆಯಾಗಿ 17/8/2023 ನಮ್ಮ ವಿಶ್ವವಿದ್ಯಾಲಯದ ಜಾಲತಾಣದಲ್ಲಿ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನ ಪ್ರಕಟ ಆಗುತ್ತೆ. ಅದರ ನಂತರ ಯಾರ್ಯಾರು ಅರ್ಹರಿದ್ದೀರಿ ತಾವೆಲ್ಲರೂ ದಿನಾಂಕ 24/8/2023 ಮೌಖಿಕ ಸಂದರ್ಶನಕ್ಕೆ ನಮ್ಮ ವಿಶ್ವವಿದ್ಯಾಲಯದ ಕೇಂದ್ರ ಸ್ಥಾನ ನಂದಿನಗರ ಬೀದರ್ ಇಲ್ಲಿ ಹಾಜರಿರಬೇಕು. ನಂತರ ಅಲ್ಲಿ ಪ್ರವೇಶವನ್ನು ಪಡೆದಂತ ವಿದ್ಯಾರ್ಥಿಗಳು 24/8/2023 ಯಾರು ಪ್ರವೇಶವನ್ನು ಪಡೀತಾರೆ ಆಯ್ಕೆ ಆಗ್ತಾರೆ ಆ ವಿದ್ಯಾರ್ಥಿಗಳು 31/8/2023 ಒಳಗಾಗಿ ಸಂಬಂಧಪಟ್ಟ ಪ್ರಾಚಾರ್ಯರಿಗೆ ತಾವು ಆಯ್ಕೆಯಾಗಿರುವ ಕುರಿತಾದಂತಹ ದೃಢೀಕರಣವನ್ನು ನೀಡಿ ತಮ್ಮ ಪ್ರವೇಶವನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು. ಹಾಗಾಗಿ ಮತ್ತೆ ಜೊತೆಗೆ 4/9/2023 ಪ್ರಥಮ ವರ್ಷದ ತರಗತಿಗಳು ಪ್ರಾರಂಭ ಆಗುತ್ತೆ ಈ ವರ್ಷದ. ಈ ಬಗ್ಗೆ ಇನ್ನು ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಸರ್, ತಮ್ಮನ್ನ ಸಂಪರ್ಕವನ್ನ ಮಾಡುವಂತದ್ದು ಹೇಗೆ? ಏನಾದ್ರೂ ಗೊಂದಲಗಳಿದ್ರೆ, ಸಮಸ್ಯೆಗಳಿದ್ರೆ, ಏನಾದ್ರೂ ಅರ್ಥ ಆಗಿಲ್ಲ ಅಂತ ಹೇಳಿದ್ರೆ ನಿಮ್ಮನ್ನ ಯಾವ ಸಂಖ್ಯೆಯಲ್ಲಿ ಸಂಪರ್ಕವನ್ನ ಮಾಡಬಹುದು? ನನ್ನ ಮೊಬೈಲ್ ಸಂಖ್ಯೆ ಸರ್ 9844535450. ಸಂಪರ್ಕ ಸಂಖ್ಯೆಯನ್ನ ಮತ್ತೊಮ್ಮೆ ಹೇಳಿ. 9844535450. ನಿಮ್ಮನ್ನ ಭೇಟಿ ಮಾಡಬೇಕು ಅಂದ್ರೆ ಎಲ್ಲಿ? ನನ್ನ ಭೇಟಿ ಮಾಡಬೇಕು ಅಂತ ಹೇಳಿದ್ರೆ ನಾನು ಪಶು ವೈದ್ಯಕೀಯ ಮಹಾವಿದ್ಯಾಲಯ ಹಾಸನ ಅಥವಾ ಪಶು ಸಂಗೋಪನಾ ಡಿಪ್ಲೊಮಾ ಕಾಲೇಜ್ ಕೋರವಂಗ್ಲ ಗೇಟ್ ಹಾಸನ, ಈ ಎರಡು ಕಚೇರಿಗಳಲ್ಲಿ ನಾನು ಲಭ್ಯ ಇರ್ತೇನೆ. ನನ್ನ ದೂರವಾಣಿಗೆ ಸಂಪರ್ಕವನ್ನು ಮಾಡುವುದರ ಮೂಲಕ ನೀವು ಭೇಟಿ ಸಿಗ್ತೀರಾ, ಅಲ್ಲಿಗೆ ಬಂದು ನಿಮ್ಮ ಬಿಡುವಾದ ಸಮಯದಲ್ಲಿ ಭೇಟಿ ಮಾಡಬಹುದು. ಖಂಡಿತ. ಒಳ್ಳೆದು ಸರ್, ಇವತ್ತಿನ ಕಾರ್ಯಕ್ರಮದಲ್ಲಿ ಪಶು ಸಂಗೋಪನಾ ಡಿಪ್ಲೊಮಾ 2023-24 ಪ್ರವೇಶಾತಿಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಹೆಚ್ಚಿನ ಮಾಹಿತಿಗಳು ಇದ್ದಾವೋ, ವಿವರಗಳಿದ್ದಾವೋ, ಇದೆಲ್ಲವನ್ನು ಕೂಡ ನಮ್ಮ ಕೇಳುಗರಿಗೆ ತಾವು ತಿಳಿಸಿಕೊಟ್ರಿ. ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ 2023 ಮತ್ತು 24ನೇ ಸಾಲಿಗೆ ಪಶುಸಂಗೋಪನಾ ಡಿಪ್ಲೊಮಾ ಕೋರ್ಸ್ಗೆ ಪ್ರವೇಶ ಪ್ರಕ್ರಿಯೆ ಕುರಿತು ಹಾಸನದ ಪಶುಸಂಗೋಪನಾ ಪಾಲಿಟೆಕ್ನಿಕ್ನ ಪ್ರಾಂಶುಪಾಲರಾದ ಡಾ ಗುರುಪ್ರಸಾದ್ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ನಾಳಿನ ನಮ್ಮ ಕಿಸಾನ್ ವಾಣಿಯಲ್ಲಿ ಹಸಿರು ಸಿರಿ ಕೃಷಿ ಚಟುವಟಿಕೆಗಳ ಕುರಿತ ಬಾನುಲಿ ಸರಣಿ ಮೂಡಿಬರಲಿದೆ. ಇದರಲ್ಲಿ ದ್ರವರೂಪದ ಸಾವಯವ ಗೊಬ್ಬರಗಳ ತಯಾರಿಕೆ ಹಾಗೂ ಬಳಕೆ, ಈ ಕುರಿತು ಹಾಸನದ ಕೃಷಿ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಎಸ್ಟಿ ಭೈರಪ್ಪನವರ್ ಅವರೊಂದಿಗೆ ಸಂದರ್ಶನ ಮೂಡಿಬರಲಿದೆ. ಸಂದರ್ಶಕರು ಅರಕಲಗೂಡು ವಿ ಮಧುಸೂದನ್. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಸಿಗುವುದು ಪೆನ್ಷನ್ನ ಆಸರಿಯು ಆಗದು ನಿರಾಸರೇ ಇನ್ನು ಸಿಗುವುದು ಸಂತಸದ ಕ್ಷಣವು ಕಳೆಯುವುದು ಸುಖದಿಂದ ವೃದ್ಧಾಪ್ಯ ರಕ್ಷಿತ ಆಗುವ ಅನ್ನದಾತ ಸುರಕ್ಷಿತ ಆಗುವ ಅನ್ನದಾತ ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆಯಿಂದ ಲಘು ಮತ್ತು ಸಣ್ಣ ಹಿಡುವಳಿದಾರ ರೈತರ ಭವಿಷ್ಯವಾಗುತ್ತೆ ಸುರಕ್ಷಿತ. 60 ವರ್ಷ ವಯಸ್ಸಾದ ನಂತರ 3,000 ರೂಪಾಯಿಗಳ ಮಾಸಿಕ ಪೆನ್ಷನ್ ಖಚಿತ. 55-200 ರೂಪಾಯಿಗಳ ಮಾಸಿಕ ಶುಲ್ಕ ನೀಡಿ 18-40 ವರ್ಷ ತನಕ ರೈತರು ಪ್ರವೇಶಿಸಬಹುದು. ಈ ಅಂಶದಾನ ಯೋಜನೆಯಲ್ಲಿ ಸರ್ಕಾರ ನೀಡುತ್ತದೆ ಸಮಪಾಲು ಕೊಡುಗೆ. ಎಲ್ಲ ರೈತ ಬಾಂಧವರು ಈ ಸೇವೆಯ ಪ್ರಯೋಜನಕ್ಕಾಗಿ ಜನಸೇವಾ ಕೇಂದ್ರಕ್ಕೆ ಹೋಗಿ ಉಚಿತವಾಗಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಳ್ಳಿ. ಪ್ರಧಾನಮಂತ್ರಿ ಕಿಸಾನ್ ಮಾನ್ಧನ್ ಯೋಜನೆ ಅನ್ನದಾತರ ಪರಿಶ್ರಮಕ್ಕಾಗಿ ಈಗ ಪೆನ್ಷನ್ ನಿಂದ ಅವರ ಮನೆ ಸುರಕ್ಷಿತ. ಕೃಷಿ ಮತ್ತು ರೈತ ಕಲ್ಯಾಣ ಖಾತೆ, ಭಾರತ ಸರ್ಕಾರದ ವತಿಯಿಂದ ಜನಹಿತಕ್ಕಾಗಿ ಜಾರಿ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಆಚರಿಸುತ್ತಿದೆ ವಿಶ್ವಾಸ ಹಾಗೂ ಸಂತಸ ತುಂಬಿದ ಮತ್ತೊಂದು ವರ್ಷ. ಈ ಬ್ಯಾಂಕ್ ಡೇ ಎಸ್ಬಿಐ ತನ್ನ ಗ್ರಾಹಕರು, ಸಿಬ್ಬಂದಿ, ಸ್ಟೇಕ್ ಹೋಲ್ಡರ್ಸ್ ಮತ್ತು ಅವರ ಕಠಿಣ ಪರಿಶ್ರಮ ಮತ್ತು ನಂಬಿಕೆಯು ಎಸ್ಬಿಐಗೆ ರಾಷ್ಟ್ರದ ಜನರ ಕನಸುಗಳನ್ನು ಈಡೇರಿಸಲು ಸಹಾಯ ಮಾಡುತ್ತಿರುವ ಎಲ್ಲರಿಗೂ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಿದೆ. ಹ್ಯಾಪಿ ಬ್ಯಾಂಕ್ ಡೇ. ಹರ ಜೋಖಿಮ್ ಸೆ ನಿಕಲ್ ಕರ್ ಫಸಲ್ ಆಯ್ ಸುರಕ್ಷಿತ ಹೋ ಜಾಯ್.

ಹುಟ್ಟಿ ಬೆಳೆದುದೆ ಇಲ್ಲಿ, ರಾಮಾಯಣವು ಬದುಕಿಹುದಿಲ್ಲಿ, ಮಹಾಭಾರತ ನಡೆದುದೆ ಇಲ್ಲಿ, ಕಲ್ಲು ಕಲ್ಲು ಕಥೆ ಹೇಳುವುದಿಲ್ಲಿ. ಹೋಗದಿರಿ ಸೋದರರೇ, ಹೋಗದಿರಿ ಬಂಧುಗಳೇ. ನೀವೆಲ್ಲಿ ಹೋದರೂ ಬರಲೇಬೇಕು, ನಮ್ಮೂರಿನಲ್ಲೇ ಬದುಕಲು ಬೇಕು. ಪರದೇಶದಲ್ಲೂ ಸ್ಥಳ ನಿಮಗಿಲ್ಲ, ಹುಟ್ಟಿದ ಊರೇ ನಮಗೆಲ್ಲ. ಇದೊಂದು ಪ್ರಕಟಣೆ. ರವಿಕಾಂತ್ ಎಂಬ 35 ವರ್ಷದ ವ್ಯಕ್ತಿ ದಿನಾಂಕ 28/4/2023 ಹಾಸನದ ಗ್ರಾಮಾಂತರ ಪೊಲೀಸ್ ಠಾಣೆ